ಹಿತಕರ ಪ್ರತಿ ದೇವಿಗೂ ಹಿತಕರ ಊಟಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8 8 8 4 2 6 7 6 5 1. ಸಂಖ್ಯೆ ಮತ್ತೊಮ್ಮೆ 8 8 8 4 2 6 7 6 5 1. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ, ಭತ್ತದ ಬೆಳೆಯಲ್ಲಿ ನೀರು ಗೊಬ್ಬರ ಮತ್ತು ಕಳೆ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಎಂ ಸುಜಿತ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸುಜಿತ್ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಆಹಾರದ ಬೆಳೆ. ಹೌದು. ಈ ಬೆಳೆಯನ್ನ ನಾವು ಮುಂಗಾರಿನಲ್ಲಿ ಮತ್ತು ಬೇಸಿಗೆನಲ್ಲಿ ಹೆಚ್ಚಾಗಿ ಬೆಳ್ಕೊಳ್ತೀವಿ. ನೀರನ್ನು ಹೆಚ್ಚಾಗಿ ಬಯಸುವಂಥ ಬೆಳೆ ಅಂತಲೇ ಹೇಳ್ಬೋದು. ಹೌದು. ನೀರಿನ ಆಶ್ರಯದಲ್ಲೇ ಇದನ್ನು ಬೆಳೆಯೋದಕ್ಕೆ ಆಗೋದು. ಎಲ್ಲೋ ಕೆಲವು ಕಡೆಗಳಲ್ಲಿ ಸಾಕಷ್ಟು ಮಳೆ ಬರುವಂಥ ಪ್ರದೇಶದಲ್ಲಿ ಮುಂಗಾರು ಮಳೆನಲ್ಲೂ ಕೂಡ ಈ ಬೆಳೆಯನ್ನು ಬೆಳೀತಾರೆ. ಹೌದು. ಆದರೂ ಕೂಡ ಈ ಭತ್ತ ಬೆಳೆಯುವಾಗ ನಾವು ನೀರಾವರಿ ಆಶ್ರಯದಲ್ಲಿ ಬೆಳೆಯೋದ್ರಿಂದ ಈ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ, ನೀರಿನ ನಿರ್ವಹಣೆ ಬಗ್ಗೆ ಮತ್ತು ಕಳೆ ನಿರ್ವಹಣೆ ಬಗ್ಗೆ ವಿಶೇಷವಾದ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಹೌದು. ತಾವಿವತ್ತು ಇದೇ ವಿಚಾರದ ಬಗ್ಗೆನೇ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಭತ್ತ ಬೆಳೆಯುವಂಥ ಸನ್ನಿವೇಶಗಳು ಯಾವ್ಯಾವು ಅಂತೀರಿ? ನೋಡಿ, ತಾವು ಹೇಳ್ದಂಗೆ ನಮ್ಮ ರಾಜ್ಯದ ಪ್ರಮುಖ ಆಹಾರ ಬೆಳೆ ಭತ್ತ. ಇದನ್ನು ಹಲವಾರು ನಾವು ಸನ್ನಿವೇಶಗಳಲ್ಲಿ ಬೆಳೆಯಲಾಗ್ತೀವಿ. ಉದಾಹರಣೆಗೆ ನಾಲೆ ನೀರಾವರಿ ಪ್ರದೇಶಗಳು, ಎಲ್ಲೆಲ್ಲಿ ನಮಗೆ ನಾಲೆಗಳಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಕೃಷಿ ವಲಯ 6 ಕೃಷ್ಣರಾಜ ಸಾಗರ ಅಚ್ಚುಕಟ್ಟು ಪ್ರದೇಶ, ಮತ್ತು ವಾಣಿ ವಿಲಾಸ ಸಾಗರ, ಭದ್ರಾ ಅಚ್ಚುಕಟ್ಟು, ಈ ಎಲ್ಲಿ ನಮಗೆ ನಾಲೆಗಳು ನೀರಾವರಿ ದೊರೆಯುತ್ತೆ ಅಲ್ಲಿ ಇದನ್ನು ಬೆಳೀತವೆ. ಒಂದು ಸನ್ನಿವೇಶ. ಎರಡನೇದಾಗಿ ಕೆರೆ ನೀರಾವರಿ ಪ್ರದೇಶಗಳು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಇಲ್ಲೆಲ್ಲ ಕೆರೆ ನೀರನ್ನು ಆಶ್ರಯಿಸಿ ಭತ್ತನ ಬೆಳೀತವೆ. ಮತ್ತು ಚೌಳು ಮಣ್ಣಿನ ಪ್ರದೇಶಗಳು, ನಮಗೆ ವಲಯ 4 ಮಧ್ಯಮ ಒಣ ವಲಯದಲ್ಲಿ ಚೌಳು ಮಣ್ಣಲ್ಲೂ ಸಹ ಅದಕ್ಕೆ ಆದಂಥ ಸೀಮಿತವಾದಂಥ ತಳಿಗಳನ್ನು ಬಳಸ್ಕೊಂಡು ಸಹ ನಾವು ಭತ್ತವನ್ನು ಬೆಳಿಬೋದು. ಇನ್ನು ಪುಣಜಿ ಭತ್ತ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತು ನಮ್ಮ ಕೊಳ್ಳೇಗಾಲ, ಚಾಮರಾಜನಗರ ಈ ತಾಲೂಕುಗಳಲ್ಲಿ ಪುಣಜಿ ಭತ್ತವನ್ನು ಬೆಳೀತವೆ. ಅಂದರೆ ಪ್ರಾರಂಭದಲ್ಲಿ ಮಳೆಯಾಶ್ರಯದಲ್ಲಿ ಬೆಳೆದು ಆಮೇಲೆ ಕೆರೆ ಅಥವಾ ಯಾವುದು ನೀರು ಸಿಗುತ್ತೋ ಅದರಿಂದ ಅದನ್ನು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತವೆ. ಇನ್ನು ಅವೆ ಮಲೆನಾಡು ಪ್ರದೇಶ, ತಾವು ಈಗಲೇ ಹೇಳಿದ್ವಿ, ಹಿಂದೆ ಹೇಳಿದ್ವಿ, ಕೆಲವೊಂದು ಟೈಮು ನಾವು ಮಳೆ ನೀರಿನ ಆಶ್ರಯದಲ್ಲೂ ನಾವು ಬೆಳಿತೇವೆ ಅಂತ. ಅದ ರೀತಿಯಾಗಿ 40% ನಾಲೆ, ಕೆರೆ ಹಾಗೂ ನೀರಾವರಿ ಯಾವ್ದು ಸೌಲಭ್ಯ ಸಿಗುತ್ತೋ ಅದರಲ್ಲಿ ನಾವು ಭತ್ತವನ್ನು ಬೆಳ್ಕೊಂಡು 60% ಭಾಗದಲ್ಲಿ ಭತ್ತವನ್ನು ನಾವು ಮಳೆ ಆಶ್ರಯದಲ್ಲಿ ಬೆಳಿತೀವಿ. ಇದು ಒಂದು. ಇನ್ನು ತಮಗೆ ಗೊತ್ತಿದ್ದಂಗೆ ಮಲೆನಾಡು ಪ್ರದೇಶ. ಹೌದು. ತಾವು ಹೇಳ್ತೀವಿ ಶಿವಮೊಗ್ಗ, ಕೊಡಗು, ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮಳೆ ಆಗುತ್ತೆ. ಮಳೆಗಾಲದಲ್ಲೇ ಒಂದು ಬೆಳೀತಕ್ಕಂಥದ್ದು, ಮಳೆ ನೀರನ್ನು ಆಶ್ರಯಿಸೇ ಬೆಳೀತಕ್ಕಂಥ ಒಂದು ಭತ್ತದ ಸನ್ನಿವೇಶ. ಇನ್ನು ಕಡೆಯದಾಗಿ ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಭತ್ತ ಮುಖ್ಯವಾದ ಬೆಳೆ. ಮುಂಗಾರಿನಲ್ಲಿ ಹೇರಳವಾಗಿ ಅತಿ ಹೆಚ್ಚು ಬೀಳತಕ್ಕಂಥ ಮಳೆ ಆಧಾರದ ಮೇಲೆ ಮಧ್ಯಮ ಹಾಗೂ ತಗ್ಗು ಬದ್ದೆಗಳಲ್ಲಿ ನಾವು ಇದನ್ನು ಭತ್ತವನ್ನು ಬೆಳಿತೇವೆ. ಇನ್ನು ಮುಖ್ಯವಾಗಿ ನಾವು ಈ ಪೋಷಕಾಂಶಗಳ ನಿರ್ವಹಣೆಗೆ ಬಂದರೆ ಸಸಿ ಮಡಿನಲ್ಲಿ ಯಾವ ರೀತಿಯಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ಕೋಬೇಕಾಗತ್ತೆ? ನೋಡಿ, ಭತ್ತದಲ್ಲಿ ತಮಗೆ ಗೊತ್ತಿದ್ದ ಹಂಗೆ ನಾವು ಸಸಿ ಮಡಿಯಲ್ಲಿ ಮೊದಲು ಸಸಿಗಳನ್ನು ಬೆಳೆಸ್ಕೊಂಡು ಆಮೇಲೆ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡ್ತಕ್ಕಂಥ ಪದ್ಧತಿ. ಈ ಸಸಿ ಮಡಿಗಳಲ್ಲಿ ಮೂರು ವಿಧ, ಒಣ ಸಸಿ ಮಡಿ, ಕೆಸವು ಮಡಿ ಮತ್ತು ಡಾಪೋಕ್ ಸಸಿ ಮಡಿ ಅಂತ ಬಹಳ ನಾವು ಬಳಕೆ ಮಾಡ್ತೇವೆ. ಹೌದು, ಈ ಒಣ ಸಸಿ ಮಡಿ ಅಂದರೆ 25 ಅಡಿ ಉದ್ದ, 4 ಅಡಿ ಆಗಲ್ಲ, ಮತ್ತು 4 ಅಂಗುಲ ಎತ್ತರ ಇರ್ತಕ್ಕಂಥ 30 ಸಸಿ ಮಡಿಗಳು ಅಂದರೆ ಒಂದು ಎಕರೆಗೆ ಬೇಕಾಗ್ತಕ್ಕಂಥದ್ದಕ್ಕೆ ನಾವು ಮಾಡ್ಕೊಂಡಿರ್ತೇವೆ. ಈ ಒಣ ಸಸಿ ಮಡಿಯಲ್ಲಿ ಪ್ರತಿ 300 ಚದರ ಮೀಟರ್ ಸಸಿ ಮಡಿಗೆ ನಾವು 750 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಯಾವುದು ಸಿಗುತ್ತೋ ಅದನ್ನು ಕೊಡಬೇಕಾಗುತ್ತೆ. ಇದರ ಜೊತೆಯಲ್ಲಿ 5.85 ಕೆಜಿ ಯೂರಿಯಾ, 8.4 ಕೆಜಿ ಸೂಪರ್ ಫಾಸ್ಫೇಟ್ ಹಾಗೂ 2.25 ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ಕೊಡಬೇಕಾಗುತ್ತೆ. ಅಂದರೆ ಇಡೀ ಸಸಿಮಡಿ, ಇಡೀ ಸಸಿಮಡಿಗೆ ಬೆಳೆಸಬೇಕಾಗುತ್ತೆ. ಇನ್ನು ಕೆಸವು ಮಡಿಗೆ ಬಂದರೆ ಪ್ರತಿ 300 ಚದರ ಮೀಟರ್ ಪ್ರದೇಶಕ್ಕೆ 6.6 ಕಿಲೋಗ್ರಾಂನಷ್ಟು ಯೂರಿಯಾ, 7.5 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟ್ ಮತ್ತು 2.5 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಒದಗಿಸ್ತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಇಲ್ಲೂ ಅಷ್ಟೇ 750 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಣ್ಣಿನಲ್ಲಿ ಬೆಳೆಸಬೇಕಾಗುತ್ತೆ. ತಮಗೆ ಗೊತ್ತಿದ್ದಂಗೆ ಡಾಪೋಕ್ ಸಸಿ ಮಡಿಯಲ್ಲಿ ನಾವು ಪ್ಲಾಸ್ಟಿಕ್ ಹಾಳೆ ಮೇಲೆ ನಾವು ಸಸಿಗಳನ್ನು ಬೆಳೆಸ್ಕೊತೀವಿ. ಪ್ಲಾಸ್ಟಿಕ್ ಹಾಳೆ ಮೇಲೆ ಸುಮಾರು 0.75 ಅಂಗುಲ ದಪ್ಪ ಬರ್ತಕ್ಕಂಥ ಉಡಿಯಾದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಮತ್ತು ಕಲ್ಲುಗಳಿರದ ಹುಡಿ ಮಣ್ಣನ್ನು ಸಮ ಪ್ರಮಾಣದಲ್ಲಿ ನಾವು ಬೆರೆಸಿ ಇದಕ್ಕೆ ಪೋಷಕಾಂಶನ ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಬೇರೆ ಬೇರೆ ಸನ್ನಿವೇಶಗಳನ್ನು ನೋಡ್ತೇವೆ, ಈ ಚೌಳು ಮಣ್ಣಿನ ಪ್ರದೇಶಗಳು ಇಲ್ಲೆಲ್ಲ. ಹೌದೌದು, ಇಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಅಂತ ನೋಡಿ, ಚೌಳು ಮಣ್ಣಿನ ಪ್ರದೇಶಗಳು, ಕೆರೆ ನೀರಾವರಿ ಪ್ರದೇಶಗಳು, ನಾಲೆ ನೀರಾವರಿ ಪ್ರದೇಶಗಳು ಮತ್ತು ಅವೆ ಮಲೆನಾಡು ಮತ್ತು ಪುಣಜಿ ಭತ್ತದ ಪ್ರದೇಶಗಳಿಗೆ ನಾವು ವಿಧ ವಿಧವಾದ ತಳಿಗಳನ್ನು ಅಳವಡಿಸ್ಕೊತೇವೆ. ಅದರಲ್ಲಿ ದೀರ್ಘಾವಧಿ ತಳಿ ಆಗಿರ್ಬೋದು, ಮಂಡ್ಯ ವಿಜಯ ಜಯ ಅಂತಕ್ಕಂಥದ್ದು, BR 26 55 ಮತ್ತು ಮಧ್ಯಮಾವಧಿ ತಳಿಗಳು ನಮ್ಮ IET 8116, JGL 1798, TANU IR 20 ಈ ಥರದ್ದು, ಮತ್ತು ಅಲ್ಪಾವಧಿ ತಳಿಗಳು ಸಹ ಇದೆ, ರಾಶಿ, ತಲಾಂಸ ಮತ್ತು ಮಂಗಳ. ಎಲ್ಲವನ್ನೂ ಸಹ ನಾವು ಚೌಳು ಮಣ್ಣಿನ ಪ್ರದೇಶ, ಕೆರೆ ನೀರಾವರಿ ಪ್ರದೇಶ ಮತ್ತು ನಾಲೆ ನೀರಾವರಿ ಪ್ರದೇಶಗಳಿಗೆ ಬಳಸ್ಕೊತೇವೆ. ಈ ತಳಿಗಳನ್ನು ನಾವಿಲ್ಲಿ ಬಳಸ್ಕೊಂಡಾಗ ಮುಖ್ಯವಾಗಿ ನಮಗೆ ಸಾವಯವ ಗೊಬ್ಬರಗಳ ಪ್ರಮಾಣ ಒಂದು ಎಕರೆಗೆ ಸುಮಾರು 4 ಟನ್ನಷ್ಟು ನಾವು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗುತ್ತೆ, ಅಥವಾ ಹಸಿರೆಲೆ ಗೊಬ್ಬರ ಸಿಕ್ಕರೆ 2 ಟನ್ ಎಕರೆಗೆ ಕೊಡಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ 40-20-20 ಸಾರಜನಕ ರಂಜಕ ಪೊಟ್ಯಾಶ್ ಕಿಲೋಗ್ರಾಮ್ ಕಿಲೋಗ್ರಾಂ ಎಕರೆಗೆ ಕೊಡಬೇಕಾಗುತ್ತೆ. ಅದು ನಾವು ಮುಂಗಾರಿನಲ್ಲಾದ್ರೆ, ಮತ್ತೆ ನಾವು ಬೇಸಿಗೆಯಲ್ಲಾದ್ರೆ 50-25-25 ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅನ್ನ ಕೊಡಬೇಕಾಗುತ್ತೆ ಕಿಲೋಗ್ರಾಂ ಪ್ರತಿ ಎಕರೆ ಇದರ ಜೊತೆಯಲ್ಲಿ ನಾವು ಲಘು ಪೋಷಕಾಂಶಗಳು, ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ, ಅದು 8 ಕೆಜಿ ಒಂದು ಎಕರೆಗೆ ಕೊಡಬೇಕಾಗುತ್ತೆ. ಇನ್ನ ಈ ಪ್ರದೇಶಗಳಲ್ಲಿ ನಾವು ಹೈಬ್ರಿಡ್ ತಳಿಗಳು ನಮ್ಮಲ್ಲಿವೆ ಭತ್ತದಲ್ಲಿ, ಈ ಪ್ರದೇಶಗಳಲ್ಲಿ ಈ ಸನ್ನಿವೇಶಗಳಲ್ಲಿ ನಾವು ಹೈಬ್ರಿಡ್ ತಳಿಗಳನ್ನು ಬಳಸಿದ್ದೇ ಆದಲ್ಲಿ, ಉದಾಹರಣೆಗೆ KRH 2, KRH 4 ಅಂತ ಹೈಬ್ರಿಡ್ ತಳಿಗಳನ್ನು ಬಳಸ್ಕೊಂಡ್ರೆ ಮುಂಗಾರಿನಲ್ಲಿ ಇದರ ಒಂದು ಪೋಷಕಾಂಶದ ಇದು ಜಾಸ್ತಿ ಇರ್ತದೆ, ಅವಶ್ಯಕತೆ ಜಾಸ್ತಿ ಇರುತ್ತೆ. ಆವಾಗ ನಾವು 50-25-25 ಕಿಲೋಗ್ರಾಂನಷ್ಟು ಸಾರಜನಕ ರಂಜಕ ಪೋಷಕಾಂಶ ಪೊಟ್ಯಾಷನ್ನು ಒಂದು ಎಕರೆ ಕೊಡಬೇಕಾಗುತ್ತೆ. ಬೇಸಿಗೆಯಲ್ಲಾದರೆ 63-32-32 ಕಿಲೋಗ್ರಾಂನಷ್ಟು ಸಾರಜನಕ ರಂಜಕ ಪೊಟ್ಯಾಷನ್ನು ಒಂದು ಎಕರೆಗೆ ಕೊಡಬೇಕಾಗುತ್ತೆ. ಇನ್ನು ಮುಂದುವರೆದು ಮಲೆನಾಡು ಪ್ರದೇಶ, ತಮಗೆ ಗೊತ್ತಿದೆ ಇಲ್ಲಿ ನಾವು ಬಳಸ್ತಕ್ಕಂಥ ತಳಿಗಳು ಅಂದರೆ ಹಿಂಟಾನ್ ಆಗಿರ್ಬೋದು, ಹೇಮಾವತಿ, ಶರಾವತಿ, KHP 9 ಮತ್ತು 10. ಇಲ್ಲಿ ವಿಶೇಷವಾಗಿ ನಾವು ಮಲೆನಾಡು ಪ್ರದೇಶದಲ್ಲಿ ವಲಯ 9 ಮುಂಗಾರಿನಲ್ಲಿ ತಗ್ಗು ಪ್ರದೇಶ, ಮಜಲು ಭೂಮಿ, ಬೆಟ್ಟ ಪ್ರದೇಶದಲ್ಲಿ ಕೂರಿಗೆ ಬಿತ್ತನೆಯನ್ನು ಮಾಡ್ತೀವಿ. ಇಲ್ಲೂ ಅಷ್ಟೇ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಸಿಗೋದಾದರೆ 1 ಎಕರೆಗೆ 2 ಟನ್ ಆಗಬೇಕಾಗುತ್ತೆ. ಸಾರ್ವಜನಿಕ ರಂಜಕ ಪೊಟ್ಯಾಷನ್ನು 30-30-26 ಕಿಲೋಗ್ರಾಂನಷ್ಟು ಸಾರ್ವಜನಿಕ ರಂಜಕ ಪೊಟ್ಯಾಷನ್ನು 1 ಎಕರೆಗೆ ಕೊಡಬೇಕಾಗುತ್ತೆ. ಇನ್ನು ಸತುವಿನ ಸಲ್ಫೇಟು ಅಷ್ಟೇ 1 ಎಕರೆಗೆ 8 ಕಿಲೋಗ್ರಾಂನಷ್ಟು ಕೊಡಬೇಕಾಗುತ್ತೆ. ಇನ್ನು ನಮ್ಮ ಕರಾವಳಿ ವಲಯಕ್ಕೆ ಬಂದರೆ ವಲಯ 10 ಇಲ್ಲಿ ನಾವು ಮಹಾವೀರ, ಶಕ್ತಿ, ಲತಾ, ಚಂಪಕ ಮತ್ತು MO4 ಮುಕ್ತಿ ಅಂತ ತಳಿಗಳನ್ನು ಬಳಸ್ಕೊತೀವಿ. ಇಲ್ಲಿ ನಾವು ಎಣಿಲು ಬೆಟ್ಟು ಮಜಲು ಬಯಲು ಸುಗ್ಗಿ ಕೊಳಕೆ ಪ್ರದೇಶ ಅಂತ ಅವರು ನಾವು ವಿಂಗಡಿಸ್ಕೊಳ್ತೇವೆ. ಇಲ್ಲಿ ನಮ್ಮ ಸಾರ್ವಜನಿಕ ರಂಜಕ ಪೊಟ್ಯಾಷ್ ಅನ್ನು 24, 12, 18 ಕೆಜಿಗಳಷ್ಟು ಕಿಲೋಗ್ರಾಮ್ನಷ್ಟು ಸಾರ್ವಜನಿಕ ರಂಜಕ ಪೊಟ್ಯಾಷ್ ಅನ್ನು ಒಂದು ಎಕರೆಗೆ ಕೊಡಬೇಕಾಗುತ್ತೆ. ಇದು ಮುಖ್ಯವಾಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೌದು ನಾವು ಬೇರೆ ಬೇರೆ ತಳಿಗಳಿಗೆ ಕೊಡಬೇಕಾದಂತ ಹೌದು ಒಂದು ಪೋಷಕಾಂಶಗಳ ಪ್ರಮಾಣದ ಬಗ್ಗೆ ಆಯ್ತು. ಹೌದು, ಇನ್ನು ಈ ಪೋಷಕಾಂಶಗಳನ್ನು ಸಮರ್ಥ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ವಿಧಾನಗಳು ಯಾವ್ಯಾವು ಅಂತ? ಹೌದು ನೋಡಿ, ನಾವು ಸುಮ್ಮನೆ ಪ್ರಮಾಣವನ್ನು ಬಳಸಿದ್ದೇ ಅಲ್ಲ, ಅದರಲ್ಲಿ ಸಮರ್ಥ ರೀತಿಯಲ್ಲಿ ಬಳಸ್ತಕ್ಕಂಥ ವಿಧಾನಗಳು ಸಹ ಇದೆ. ನಾವು ಈಗ ನಾಟಿ ಮಾಡಲು 20-25 ದಿವಸಗಳ ಸದೃಢವಾದ ಸಸಿಗಳನ್ನು ಹಾರಿಸ್ಕೊಂತೀವಿ, ಅದನ್ನು ನಾಟಿನ ಸಿದ್ಧಪಡಿಸ್ತೀವಿ. ಈ ನಾಟಿಗೆ ಮೊದಲು 50% ಸಾರ್ವಜನಿಕ ಪೂರ್ತಿ ರಂಜಕ ಮತ್ತು 50% ಪೊಟ್ಯಾಷ್ ರಾಸಾಯನಿಕ ಗೊಬ್ಬರಗಳನ್ನು ನಾವು ಮಣ್ಣಲ್ಲಿ ಬೆರೆಸಬೇಕಾಗುತ್ತೆ. ಈ ಸಸಿಗಳನ್ನು 8 ಅಂಗುಲದ ಸಾಲುಗಳಲ್ಲಿ 4 ಅಂಗುಲಕ್ಕೆ ಒಂದಂತೆ ಸುಮಾರು 2 ಅಂಗುಲ ಆಳದಲ್ಲಿ ನಾವು 2-3 ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ. ಈ ಬಹಳ ಒಂದು ಮುಖ್ಯವಾದದ್ದು ಅಂತಂದರೆ ನಾಟಿ ಮಾಡಿದ 25-30 ದಿವಸಗಳ ನಂತರ ನಾವೇನು 25% ಸಾರ್ವಜನಿಕ ಒದಗಿಸುವ ರಾಸಾಯನಿಕ ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು, ಉಳಿದ 25% ಸಾರ್ವಜನಿಕದ ಜೊತೆಗೆ 50% ಪೊಟ್ಯಾಷ್ ಒದಗಿಸ್ತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಗರ್ಭಾಂಕುರ ಸಮಯದಲ್ಲಿ ಅಥವಾ ತೆನೆ ಬರುವುದಕ್ಕೆ, ಇವನ್ನ ನಾವು ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ, ಈ ಸಂದಿಗ್ಧ ಹಂತಗಳಲ್ಲಿ 25 ದಿನಗಳ ಮೊದಲಾಗಿ ಒಂದು ಮೇಲು ಗೊಬ್ಬರವು ಕೊಡಬೇಕು. ಬಹಳ ಮುಖ್ಯವಾದದ್ದು ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ತಕ್ಕಂಥ ಸಮಯದಲ್ಲಿ ಮೊದಲು ಗದ್ದೆಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ಬಸಿದು ತೆಗಿಬೇಕು. ಇದು ನಾಟಿ ಪ್ರದೇಶದಲ್ಲಾಯ್ತು. ನಮ್ಮ ಬೆಂಗಳೂರು, ಕೋಲಾರ, ತುಮಕೂರು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ರಂಜಕ ಗೊಬ್ಬರದಲ್ಲಿ 1/2 ಭಾಗವನ್ನು ನಾಟಿ ಮಾಡುವಾಗಲೂ ಮತ್ತೆ ಉಳಿದ 1/2 ಭಾಗವನ್ನು ನಾಟಿಯಾದ 3-4 ವಾರದ ನಂತರ ಕೊಡ್ತೇವೆ. ಅಥವಾ ಇಲ್ಲಿ ಬೇವಿನ ಹಿಂಡಿ ಲೇಪಿಸಿದ ಯೂರಿಯಾ ಉಪಯೋಗಿಸದಲ್ಲಿ ಶಿಫಾರಸು ಏನ್, ನಾವು ಸಾರ್ವಜನಿಕ ಶಿಫಾರಸು ಮಾಡ್ತೇವೆ, ಅದರಲ್ಲಿ 75% ಮಾತ್ರ ನಾಟಿ ಸಮಯದಲ್ಲಿ ಕೊಡಬೇಕು, ಇನ್ನು 25% ನಾವು ಸಾರ್ವಜನಿಕದ ಪೋಷಕಾಂಶವನ್ನು ಉಳಿತಾಯ ಮಾಡಬಹುದು ಬೇವು ಲೇಪಿತ ಯೂರಿಯನ್ನ ಬಳಸಿದ್ದೆ ಆದಲ್ಲಿ. ಯಾಕಂದ್ರೆ ಈಗಂತೂ ಬೇವು ಲೇಪಿತ ಯೂರಿಯಾದೇ ಲಭ್ಯವಾಗ್ತಾ ಇದೆ. ಹೌದು, ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಅವರು 25% ಕಡಿಮೆ ಮಾಡ್ಕೋಬಹುದು. ಹೌದು, ಕಡಿಮೆ ಮಾಡ್ಕೋಬಹುದು ಒಂದು. ಆಮೇಲೆ ನಾವು ಯೂರಿಯಾ ಗೊಬ್ಬರವನ್ನು ಬಹಳ ಸಮರ್ಥ ರೀತಿಯಲ್ಲಿ ಬಳಸ್ತಕ್ಕಂತ ಒಂದು ಪದ್ಧತಿ, ಎಲ್ಲೂ ನಮಗೆ ಭೂಮಿಯಿಂದ ಸೋವಾಗೋದಿಲ್ಲ, ಆಯಾ ಯೂರಿಯಾ ನಮಗೆ ಬೆಳೆಗಳಿಗೆ ಲಭ್ಯವಾಗುತ್ತದೆ. ಸರಿ ಸರಿ ಸರಿ. ಇನ್ನು ಕರಾವಳಿ ಪ್ರದೇಶದಲ್ಲಿ ನಾವು ನಾಟಿಗೆ ಮೊದಲು 1/3 ಭಾಗದಷ್ಟು ಸಾರ್ವಜನಿಕ ಪೂರ್ತಿ ರಂಜಕ ಮತ್ತು 1/2 ಭಾಗದಷ್ಟು ಪೊಟ್ಯಾಷ್ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಲ್ಲಿ ಬೆರೆಸಬೇಕಾಗುತ್ತೆ. ಆಮೇಲೆ ನಾಟಿ ಮಾಡಿದ 25-30 ದಿವಸಗಳ ನಂತರ ಉಳಿದಂತಹ 1/3 ಭಾಗದಷ್ಟು ಸಾರ್ವಜನಿಕ ಒದಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಮೇಲು ಗೊಬ್ಬರ ಕೊಡಬೇಕಾಗುತ್ತೆ. ಅದರ 25 ದಿವಸಗಳ ನಂತರ 1/3 ಭಾಗದಷ್ಟು ಸಾರ್ವಜನಿಕ ಹಾಗೂ 1/2 ಭಾಗ ಪೊಟ್ಯಾಷನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಇನ್ನು ಪ್ರಧಾನ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳ ಬಳಕೆಯೂ ಸಹ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಸತುವಿನ ಸಲ್ಫೇಟ್ನ ಬಳಕೆ. ನಮ್ಮ ರೈತರಲ್ಲಿ ನಾವು ಲಘು ಪೋಷಕಾಂಶ ಬಳಸಿ ಅಂದ್ರೆ ಒಂದು ಏನ್ ಹೇಳ್ತೇವೆ ಅಂದ್ರೆ ಪ್ರತಿ ವರ್ಷ ಅದನ್ನು ಬಳಸಬೇಕಾ? ಖಂಡಿತವಾಗಿಯೂ ಇಲ್ಲ. ಪ್ರತಿ 3 ಬೆಳೆ ತೆಗೆದ ಮೇಲೆ 1 ಸಾವಿಯಂತೆ, ಅದಕ್ಕೆ ಅವಕ್ಕೆ ಲಘು ಪೋಷಕಾಂಶಗಳು ಅಂತ ಹೇಳ್ತವೆ. ಪ್ರತಿ 3 ಬೆಳೆ ತೆಗೆದ 1 ಸಾವಿಯಂತೆ 8 ಕಿಲೋಗ್ರಾಮ್ನಷ್ಟು ಸತುವಿನ ಸಲ್ಫೇಟ್ ಅನ್ನು ಮಂಡಿಯಲ್ಲಿ ಸೇರಿಸಬೇಕು. ಈಗಾಗಲೇ ಕೊರತೆ ಏನಾದರೂ ಕಂಡು ಬಂದ್ರೆ, ಅಂದ್ರೆ ಬೆಳೆ ಇಟ್ಟಾಗ ಕೊರತೆ ಏನಾದರೂ ಕಂಡು ಬಂದ್ರೆ 1/100 ಸತುವಿನ ದ್ರಾವಣವನ್ನು ನಾಟಿ ಮಾಡಿದ 3 ವಾರಗಳ ನಂತರ ಬೆಳೆಯ ಮೇಲೆ ನಾವು ಸಿಂಪರಣೆ ಮಾಡಬಹುದು. ಸಿಂಪರಣೆ ಕೂಡ ಮಾಡಬಹುದು. ಇನ್ನ ಈ ಹದ ಮಾಡಿದ ಯೂರಿಯಾದ ಬಳಕೆ ಕೂಡ ನಾವು ಮಾಡೋದನ್ನ ಕೇಳಿದೀವಿ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಹದ ಮಾಡಿದ ಯೂರಿಯಾ ಬಳಕೆನ ನಾವು ಮುಖ್ಯವಾಗಿ ನಾವು ಯೂರಿಯಾ ಮಣ್ಣಿನಿಂದ ಕೆಳಗೆ ಸೋವಿ ಹೋಗತಕ್ಕಂಥದ್ದು, ಅದನ್ನು ತಡೆಯೋದಕ್ಕೆ. ಹೌದು, ಅದರಿಂದ ಏನ್ ಮಾಡ್ತೀವಿ, ಅದನ್ನ ತಡಿಲಿಕ್ಕೆ ನಾವು ಹದ ಮಾಡಿದ ಯೂರಿಯಾವನ್ನ ಬಳಕೆ ಮಾಡ್ತೇವೆ. ಈ ಮುಖ್ಯವಾಗಿ ಮೇಲು ಗೊಬ್ಬರಕ್ಕೆ ನಾವು ಹದ ಮಾಡಿದ ಯೂರಿಯಾವನ್ನ ಬಳಸ್ತೇವೆ. ಈ ಇದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, 2 ಕಂತುಗಳಲ್ಲಿ ಅಂದ್ರೆ 1ನೇ ಕಂತಂದು ನಾಟಿ ಮಾಡಿದ 15 ದಿವಸಗಳಲ್ಲಿ, ಇನ್ನೊಂದು ಕಂತನ್ನ ತೆನೆ ಬರುವ ಮೊದಲು ನಾವು ಕೊಡಬೇಕಾಗುತ್ತೆ. ಈ ಹದ ಮಾಡಿದ ಯೂರಿಯಾನ ಹೆಂಗೆ ನಾವು ಹದ ಮಾಡೋದು ಅಂತಂದ್ರೆ, 10 ಕಿಲೋಗ್ರಾಂ ಯೂರಿಯಾವನ್ನ ಸುಮಾರು 50-100 ಕಿಲೋಗ್ರಾಂ ಗೋಡ್ಮಣ್ಣೊಡನೆಗೆ ನಾವು ಬೆರೆಸಿ ಅದು ತೇವವಾಗುವಷ್ಟು ನಾವು ನೀರು ಚುಮುಕ್ಸ್ಬೇಕು. ಆಮೇಲೆ ನಂತರ 24 ಗಂಟೆಗಳ ಕಾಲ ಹಾಗೆ ಬಿಟ್ಟು ಗದ್ದೆಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ಬೆರೆಸಿದು ಹದ ಮಾಡಿದ ಯೂರಿಯಾ ಮಿಶ್ರಣವನ್ನು ಗದ್ದೆಯಲ್ಲಿ ಅವಡಿ 24 ಗಂಟೆಗಳ ನಂತರ ನಾವು ನೀರನ್ನು ಕೊಡಬೇಕು. ಈ ರೀತಿಯಾಗಿ ನಾವು ಸಾರಜನಕ ಏನು ಪೋಷಕಾಂಶ ಏನು ಪೋಲಾಗುತ್ತೆ ಅದನ್ನ ಸಾಧ್ಯವಾದ ಮಟ್ಟಿಗೆ ತಡಿಬಹುದು. ಅಂದ್ರೆ ಗೋಡು ಮತ್ತು ಯೂರಿಯಾವನ್ನು ಬೆರೆಸಿದ ಮಿಶ್ರಣವನ್ನು ನಾವು ಚಿಮುಕಿಸಬೇಕಾಗುತ್ತೆ. ಇನ್ನ ಈ ರಂಜಕವನ್ನ ಕರಗಿಸುವಂತ ಜೀವಾಣು ಗೊಬ್ಬರವನ್ನ ಯಾವ ರೀತಿಯಾಗಿ ಬಳಕೆ ಮಾಡೋದು ಅಂತೀರಿ? ಹೌದು ನೋಡಿ, ಅದಕ್ಕೆ ನಮಗೆ ಅಣು ಜೀವಾಣು ನಾವು 1 ಎಕರೆಗೆ 800 ಗ್ರಾಮ್ನಷ್ಟು ಬ್ಯಾಸಿಲಸ್ ಮೆಗಾಟೇರಿಯಂ ಎಂತಕ್ಕಂಥ ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಇದನ್ನು ಸಹ 4 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಹಾಗೂ 4 ಕಿಲೋಗ್ರಾಂ ಮಣ್ಣೊಡನೆ ಬೆರೆಸಿ ಭತ್ತವನ್ನು ಏನು ನಾಟಿ ಮಾಡಿ 6-8 ದಿನಗಳ ನಂತರ ಗದ್ದೆಯಲ್ಲಿರ್ತಕ್ಕಂಥ ನೀರನ್ನು ಬಸಿದು ನಾವು ಕೊಡಬೇಕಾಗುತ್ತೆ. ಇದರಿಂದ ನಮಗೆ ಹೆಚ್ಚಿನ ರಂಜಕ ಅಂಶ ಬೆಳೆಗಳಿಗೆ ಲಭ್ಯವಾಗುವಂಗೆ ಮಾಡಬಹುದು. ಇನ್ನು ಭತ್ತದ ಬೆಳೆನಲ್ಲಿ ಇನ್ಯಾವ್ಯಾವ ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡ್ಕೋಬಹುದು ಅಂತೀರಿ? ನೋಡಿ, ರಂಜಕ ಕರಿಸುವ ಜೀವಾಣು ಗೊಬ್ಬರದ ಹೊರತುಪಡಿಸಿ ಇನ್ನು ನಮಗೆ ಭತ್ತದಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ಅಂದ್ರೆ ಅಜೋಸ್ಪೈರಿಲಮ್ ಅಂತ ನಾವೇನು ಹೇಳ್ತೀವಿ, ಇವು ಈ ಸಸ್ಯಗಳ ಬೇವಿನ ಹೊರವಲಯದಲ್ಲಿ ಜೀವಿಸಿ ಸಾರಜನಕವನ್ನ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಸ್ವೀಕಾರ ಮಾಡ್ತವೆ. ಇದರಿಂದ ಈ ಜೈವಿಕ ಏನು ಅಜೋಸೈಬ್ಲನ್ ಜೀವಾಣು ಗೊಬ್ಬರ ಬಳಕೆಯಿಂದ ಬೆಳೆಗಳಿಗೆ ನೇರವಾಗಿ ಸಾರ್ವಜನಿಕ ಲಭ್ಯವಾಗುವ ಜೊತೆಗೆ ಈ ಏಕಾಣುಗಳು ಅಂತ ನಾವೇನು ಹೇಳ್ತೀವಿ ಅವು ಸಸ್ಯದಲ್ಲಿ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡ್ತವೆ. ಅದರಿಂದ ಸಸ್ಯಗಳ ಬೆಳವಣಿಗೆನೂ ಹೆಚ್ಚಿರ್ತದೆ. ಈಗ ಅಜೋಸೈಬ್ಲನ್ ಜೀವಾಣು ಗೊಬ್ಬರ ಬಳಸುವ ವಿಧಾನ ನಾವು 3 ಹಂತಗಳಲ್ಲಿ ಬಳಸಬಹುದು. 1 ಎಕರೆ ಪ್ರದೇಶಕ್ಕೆ ಬೇಕಾಗುವ ಬಿತ್ತನೆ ಬೀಜವನ್ನ ನಾವು ಉಪಚಾರ ಮಾಡುದು, ಅಂದ್ರೆ 400 ಗ್ರಾಂ ಅಜೋಸ್ಪೈರಿಲಮ್ ಜೈವಿಕ ಗೊಬ್ಬರದೊಂದಿಗೆ 1 ಎಕರೆಗೆ ಎಷ್ಟು ಬೇಕೋ ಅಷ್ಟು ಬೀಜನ ಅದರಲ್ಲಿ ಉಪಚಾರ ಮಾಡುದು ಒಂದು, ಅಥವಾ 800 ಗ್ರಾಂ ಜೈವಿಕ ಗೊಬ್ಬರವನ್ನ ನೇರವಾಗಿ ಸಸಿ ಮಡಿಯಲ್ಲಿ ಅಥವಾ ನಾಟಿ ಮಾಡುವ ಪ್ರದೇಶಕ್ಕೆ ಹೆರಚತಕ್ಕಂಥದ್ದು ಅದು ಒಂದು. ಆಮೇಲೆ ಸಸಿ ಮಡಿಯಿಂದ ಕಿತ್ತ ನಂತರ ಏನ್ ನಾಟಿಗೆ ಸಿದ್ಧವಾಗಿರ್ತಕ್ಕಂಥ ಸಸ್ಯಗಳನ್ನ ನಾವು ಕೀಳ್ತೇವೆ, ಕಿತ್ತು ನಾಟಿ ಮಾಡೋಕ್ಕಿಂತ ಮುಂಚೆ 400 ಗ್ರಾಂ ಅಜೋಸ್ಪೈರಿಲಮ್ ಜೈವಿಕದ ಗೊಬ್ಬರದಲ್ಲಿ ಮಿಶ್ರಣದಲ್ಲಿ ಹದ್ದಿ ನಾವು ನಾಟಿಯನ್ನ ಮಾಡಬಹುದು. ಇದು 3 ಮುಖ್ಯವಾದ ವಿಧಾನಗಳು, ಒಂದು ಬೀಜೋಪಚಾರ, ಇನ್ನೊಂದು ನಾಟಿ ಮಾಡೋ ಪ್ರದೇಶದಲ್ಲಿ ಉಪಯೋಗಿಸ್ತಕ್ಕಂಥದ್ದು, ಇನ್ನೊಂದು ಸಸಿ ಬೇರುಗಳ ಉಪಚಾರ. ಈ ರೀತಿಯಾಗಿ ಮಾಡಬಹುದು. ಇನ್ನ ಮುಖ್ಯವಾಗಿ ಶ್ರೀ ಪದ್ಧತಿನೂ ಇವತ್ತು ಹೆಚ್ಚು ಪ್ರಚಲಿತವಾಗಿದೆ. ನೀರಿನ ಕೊರತೆ ಇರೋದ್ರಿಂದ ಈ ಪದ್ಧತಿಯನ್ನ ನಮ್ಮ ರೈತ ಬಾಂಧವರು ಹೆಚ್ಚೆಚ್ಚಾಗಿ ಆಶ್ರಯಿಸ್ತಾ ಇದ್ದಾರೆ. ಈ ಶ್ರೀ ಪದ್ಧತಿಯಲ್ಲಿ ಪೌಷ್ಟಿಕಾಂಶಗಳ ನಿರ್ವಹಣೆ ಹೇಗಿರಬೇಕಾಗತ್ತೆ? ನೋಡಿ, ಮುಖ್ಯವಾಗಿ ನಾವು ಶ್ರೀ ಪದ್ಧತಿಯಲ್ಲಿ ನಾವು ಸಾವಯವ ಗೊಬ್ಬರಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಹೌದು ಹೌದು, ಈ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ಸಾರ್ವಜನಿಕ ಆಧಾರದ ಮೇಲೆ ಬಳಸೋದ್ರಿಂದ ಬೆಳೆಗೆ ಪೋಷಕಾಂಶಗಳನ್ನು ಪೂರೈಸೋದ್ರ ಜೊತೆಗೆ ಸೂಕ್ಷ್ಮ ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗಲು ನಾವು ಬಹಳ ಅನುಕೂಲ ಮಾಡಿಕೊಡ್ತೇವೆ. ಅದರಿಂದ ಶಿಫಾರಸಿನಂತೆ ನಾವೇನು ಮಾಡಬೇಕು, ನಾಟಿಗೆ 3 ವಾರ ಮುಂಚಿತವಾಗಿ ಕನಿಷ್ಠ 1 ಎಕರೆಗೆ 4-5 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಥವಾ 2-3 ಟನ್ ಹಸಿರೆಲೆ ಗೊಬ್ಬರವನ್ನು ನಾವು ಬಳಸ್ತಕ್ಕಂಥದ್ದು. ನಾಟಿ ಸಮಯದಲ್ಲಿ ನಾಟಿಗೆ ಮುಂಚಿತವಾಗಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಹಾಗೂ 10 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸ್ತಕ್ಕಂಥ ರಸಗೊಬ್ಬರಗಳನ್ನು ನಾವು ಬಳಸಬೇಕಾಗುತ್ತೆ. ಇದು ಮುಖ್ಯವಾಗಿ ಪದ್ಧತಿಯಲ್ಲಿ. ಇನ್ನ ನೀರಿನ ನಿರ್ವಹಣೆಗೆ ಬಂದ್ರೆ, ಯಾಕೆಂದ್ರೆ ನೀರು ಇವತ್ತು ಬಹಳ ಅತ್ಯಮೂಲ್ಯವಾದ ಸಂಪನ್ಮೂಲ. ಹೌದು, ಈ ಭತ್ತದ ಬೆಳೆನಲ್ಲಿ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ನಾವು ಭತ್ತವನ್ನು ಬೆಳೆಯುವಾಗ ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೀರಿ? ಹೌದು, ಈಗಾಗಲೇ ತಾವು ಹೇಳಿದಂಗೆ ಭತ್ತ ನೀರಾವರಿ ಆಶ್ರಯ, ನಾವು ನೀರಿನಲ್ಲೇ ಬೆಳೀತಕ್ಕಂಥದ್ದು. ಇದನ್ನ ನಾವು ನೀರಿನ ನಿರ್ವಹಣೆನ ಬಹಳ ಪ್ರಾಧಾನ್ಯತೆಯನ್ನ ಕೊಡಬೇಕಾಗುತ್ತೆ. ಹೌದು, ಒಂದು ನಮ್ಮ ಸಸಿ ಮಡಿಗಳಲ್ಲಿ ಒಣ ಸಸಿ ಮಡಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ನಾವು ಏನು 300 ಚದರ ಮೀಟರ್ಗೆ ಬೇಕಾಗುತ್ತೆ, ಅಲ್ಲಿ ಪ್ರತಿದಿನ 2-3 ಬಾವಿ ತಪ್ಪದೆ ತೆಳುವಾಗಿ ನೀರನ್ನ ನಾವು ಚಿಮುಕಿಸ್ಬೇಕು. ಒಂದು ಅಷ್ಟು ಮಾಡಿದ್ರೆ ಸಾಕು, ಅಷ್ಟು ಮಾಡಿದ್ರೆ ಸಾಕು. ಇನ್ನ ಕೆಸವು ಮಡಿಯಲ್ಲಿ ನಾವು ಏನ್ ಮಾಡ್ತೀವಿ, ತಮಗೆ ಗೊತ್ತಿದೆ, ಕೆಸವು ಮಡಿಯಲ್ಲಿ ನಾವು ತೇವಾಂಶ ಇದ್ದೇ ಇರ್ತದೆ. ಸಸಿ ಮಡಿಯನ್ನ ಮೊದಲು ಕೆಲವು ದಿವಸಗಳವರೆಗೂ ಒಣಗದಂತೆ ನಾವು ಎಚ್ಚರಿಸಬೇಕಾಗತ್ತೆ. ಯಾವುದೇ ತರದ ಬಿರುಕು ಬಿಟ್ಕೋಬಾರ್ದು, ಆ ರೀತಿ ನೋಡ್ಕೋಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಹೆಚ್ಚು ಪ್ರಮಾಣದಲ್ಲಿ ನೀರನ್ನ ಒದಗಿಸಬಾರ್ದು. ಬಟ್ ಏನು ಅಂದ್ರೆ ಇದು ಒಣಗದಂತೆ ಎಚ್ಚರವನ್ನು ವಹಿಸಬೇಕು, ತೇವಾಂಶ ಇರಬೇಕು, ಒಣಗಬಾರ್ದು ಒಣಗಬಾರ್ದು. ಆಮೇಲೆ ಡಾಪೋಗ್ ಸಸಿ ಮಡಿಯಲು ಅಷ್ಟೇ, ಪ್ರತಿದಿನ 2-3 ಬಾವಿ ನಾವು ತಪ್ಪದೆ ತೆಳುವಾಗಿ ನೀರನ್ನ ಚಿಮುಕಿಸ್ಬೇಕಾಗತ್ತೆ. ಇನ್ನ ಸಸಿ ಮಡಿಯ ನಂತರ ನಾವು ನಾಟಿ ಮಾಡಿದ ಮೊದಲ 10 ದಿನಗಳವರೆಗೂ ಪ್ರತಿ ಸಾರಿ ನೀವು ಇಂಗಿದ 1 ದಿನದ ನಂತರ ಅಂದ್ರೆ 1 ಹಂಗಲ ನಾವು ನೀರನ್ನ ಕೊಡಬೇಕಾಗತ್ತೆ. ಈ 1 ಹಂಗಲ ನೀರನ್ನ ನಾವು ಪ್ರತಿದಿನ ನೀವು ಹಿಂಗಿದ 1 ದಿನ ನಂತರ 2 ಅಂಗಲದಷ್ಟು ನೀವನ್ನು ಕಟಾವಿಗೆ 10 ದಿನಗಳು ಇರತಕ್ಕ ನಾವು ಅದನ್ನು ಮೇಂಟೈನ್ ಮಾಡ್ಬೇಕು. ಪ್ರಾರಂಭದಲ್ಲಿ ಮಾತ್ರ ಒಂದಂಗಲ್ಲ, ಪ್ರಾರಂಭದಲ್ಲಿ ಹೊಂದಂಗಲ್ಲ. ಎಷ್ಟು, ಒಂದು 15 ದಿನ? ಹೌದು, 15 ದಿನ. ಮತ್ತೆ 15 ದಿನದಿಂದ ಹಿಡಿದು ನಾವು ಕಟಾವಿಗೆ 10 ದಿನದ ಮುಂಚಿತವಾಗಿ ಅಲ್ಲಿವರೆಗೂ 2 ಅಂಗಲದಷ್ಟು ನೀರನ್ನ ನಾವು ಕಾಪಾಡ್ಕೋಬೇಕು. ಅದಕ್ಕಿಂತ ಹೆಚ್ಚಾದ್ರೆ ಸುಮ್ಮನೆ ಅದು ವ್ಯಯ ಆಗುತ್ತೆ, ವ್ಯಯವಾಗುತ್ತೆ, ನಮಗೆ ನೀರು ಸಹ ಪೋಲಾಗುತ್ತೆ. ಮತ್ತೆ ಒಂದು ಉತ್ತಮವಾದ ಒಂದು ಪ್ರಾಧಾನ್ಯ ಅಂದ್ರೆ ಸಂದಿಗ್ಧ ಕಾಲಗಳು. ಈ ಒಂದು ತೆಂಡೆ ಒಡೆಯ ಸಮಯ, ತೆನೆ ಬರ್ತಕ್ಕಂಥ ಸಮಯದಲ್ಲಿ ನಾವು ನೀರಿನ ಮಟ್ಟವನ್ನು ಕಾಪಾಡ್ಕೊಂತದ್ದು ಒಂದು ಸೂಕ್ತ. ಇವು ಮುಖ್ಯವಾದ ಅಂಶಗಳು ನೀರಿನ ನಿರ್ವಹಣೆಯಲ್ಲಿ. ಇನ್ನು ನಮಗೆ ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತೀವಿ. ಈ ಸಮಸ್ಯಾತ್ಮಕ ಮಣ್ಣಲ್ಲಿ ಸುತ್ತಲೂ ಬಸಿಗಾಲುಗಳನ್ನು ತೆಗೆದು ಶಿಫಾರಸಿನಂತೆ ಮಣ್ಣಿನ ಸುಧಾರಕಗಳನ್ನ ಬಳಸಬೇಕಾಗುತ್ತೆ. ಇನ್ನು ಅಧಿಕ ಇಳುವರಿಗಾಗಿ ನಾವು ನಾಟಿ ಮಾಡಿದ 30 ದಿವಸದ ನಂತರ 1-2 ದಿನದ ಮಟ್ಟಿಗೆ ಗದ್ದೆಯಲ್ಲಿನ ನೀರನ್ನೆಲ್ಲ ಬಸಿದು ಹೊರ ತೆಗೆದು ಗದ್ದೆಯನ್ನು ಒಣಗಿಸಿ ಮತ್ತೆ ನೀರನ್ನು ಕೊಡಬೇಕಾಗುತ್ತೆ. ಇನ್ನ ಈ ಶ್ರೀ ಪದ್ಧತಿ ಜೊತೆಗೆ ಈ ಏರೋಬಿಕ್ ಪದ್ಧತಿ ಅಂತ ನಾವು ಕೇಳಿದ್ವಿ. ಹೌದು, ಈ ಪದ್ಧತಿಗಳಲ್ಲಿ ನೀರಿನ ನಿರ್ವಹಣೆ ಹೇಗೆ ಅಂತೀರಿ? ನೋಡಿ, ಈ ಶ್ರೀ ಪದ್ಧತಿ ಅಥವಾ ಅವೇ ನೀರಾವರಿ ಪದ್ಧತಿಯಲ್ಲಿ ನಾವು ವಾಡಿಕೆಯಂತೆ ನೀರನ್ನ ಗದ್ದೆಯಲ್ಲಿ ನಿಲ್ಲಿಸದೆ ಕೇವಲ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನೋಡ್ಕೋಬೇಕು. ಅದು ಮುಖ್ಯವಾದ ಅಂಶ. ಆಮೇಲೆ ಗದ್ದೆಗೂ ಅಷ್ಟೇ, ನಾವು ನೀರನ್ನ ಅತಿ ವೇಗವಾಗಿ ನಾವು ಹಾಯಿಸಬಾರದು. ನೀವು ಆಕಸ್ಮಿಕವಾಗಿ ಹೆಚ್ಚಾದಲ್ಲಿ ಬಸಿದು ಹೋಗುವಂತೆ ಪ್ರತಿ 2 ಮೀಟರ್ ಅಂತರದಲ್ಲಿ ನಾವು ಸುಮಾರು 30-40 ಸೆಂಟಿಮೀಟರ್ ಅಗಲದ ಸಣ್ಣ ಬಸಿಗಾಲುವೆಯನ್ನು ನಿರ್ಮಿಸಿಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ಶ್ರೀ ಪದ್ಧತಿ ಅಥವಾ ಅವೇ ನೀರಾವರಿ ಪದ್ಧತಿಯಲ್ಲಿ ನೀವು ಹಾಯಿಸುವ ಮತ್ತು ಒಣಗಿಸುವ, ನಾವೇನ್ ಹೇಳ್ತೀವಿ, ಇಂಟರ್ಮಿಟೆಂಟ್ ಡ್ರೈಯಿಂಗ್ ಅಂತ ವೆಟ್ಟಿಂಗ್ ಅಂತ ಹೇಳ್ತೀವಿ, ಆಯಿಸೋದು ಮತ್ತೆ ಅದನ್ನ ಒಣಗಿಸೋದು, ತೆಗೆಯೋದು. ಇದರಿಂದ ಬೇರುಗಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ, ಗಾಳಿ ಆಡುತ್ತೆ. ಹಾಗೂ ಈ ರೀತಿ ನೀರು ನಿರ್ವಹಣೆಯಿಂದ ನಾವು ಮುಖ್ಯವಾಗಿ 40% ನೀರನ್ನ ಉಳಿತಾಯ ಮಾಡಬಹುದು. ಬೆಳೆಯು 60 ದಿನಗಳ ದಾಟಿದ ನಂತರ ಗದ್ದೆಯು ಬೀಯೋಕು ಬಾರದ ಹಾಗೆ ನಾವು ತೇವಾಂಶವನ್ನ ಕಾಪಾಡ್ಕೋಬೇಕು. ಈಗ ಮಾಡೋದ್ರಿಂದ ಬೆಳೆಗೆ ಅವಶ್ಯವೆನಿಸಿದಷ್ಟು ನೀರನ್ನು ಒದಗಿಸಿದಂತಾಗುತ್ತದೆ. ಮತ್ತೆ ನೀರಿನಿಂದ ಉಂಟಾಗತಕ್ಕಂತ ಈ ಉಸಿರಾಟದ ತೊಂದರೆ, ಸಸ್ಯಗಳಿಗೆ ಉಸಿರಾಟದ ತೊಂದರೆ, ಹೌದು, ಹಾಗೂ ಬೇವು ಕೊಳೆಯುವಿಕೆಯನ್ನು ನಾವು ತಪ್ಪಿಸಿದಂತಾಗುತ್ತೆ. ಇನ್ನ ನಮ್ಮ ಈ ಒಂದು ಏರೋಬಿಕ್ ಪದ್ಧತಿಯಲ್ಲೂ ಕೂಡ 3-4 ದಿನಕ್ಕೊಂದ್ಸರಿ ನೀರನ್ನು ಹಾಯಿಸಬಹುದು. ಆ ರೀತಿಯಾಗಿ ಮಾಡಿಕೊಂಡು ಅಲ್ಲೂ ಕೂಡ ತೇವಾಂಶದ ಕೊರತೆ ಆಗದಂಗೆ ನೋಡ್ಕೋಬೇಕು. ವಿಶೇಷವಾಗಿ ಸಂದಿಗ್ಧ ಹಂತಗಳಲ್ಲಿ ಮಾತ್ರ ನಾವು ತೇವಾಂಶ ಕೊರತೆ ಆಗದಂಗೆ ನೋಡ್ಕೋಬೇಕು. ಮತ್ತೆ ಪೋಷಕಾಂಶಗಳ ಕೊರತೆನೂ ಕೂಡ ಆಗಬಾರದು. ವಿಶೇಷವಾಗಿ ಗರ್ಭಾಂಕುರದ ಅಂತ, ಹೂ ಬಿಡುವಂತ ಅಂತ, ಕಾಳು ಕಟ್ಟುವಂತ, ಅದು ಬಲಿಯುವಂತ ಹಂತದಲ್ಲಿ, ಹೌದು, ವಿಶೇಷವಾಗಿ ಪೊಟಾಶಾಂಶವನ್ನ ಹೆಚ್ಚು ಪೂರೈಕೆ ಮಾಡಬೇಕು. ಈ ಒಂದು ಸಂದಿಗ್ಧ ಹಂತಗಳಲ್ಲಿ ನಾವು ತೇವಾಂಶ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ದಲ್ಲಿ ಇಳುವರಿಯ ಮೇಲೆ ಪ್ರಭಾವ ಬೀರುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಈ ಭತ್ತದ ಬೇಸಾಯದಲ್ಲಿ ಅಂದ್ರೆ ಕಳೆ ನಿರ್ವಹಣೆ. ಹೌದು, ಸಸಿ ಮಡಿದಲ್ಲಿ ಕಳೆ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗುತ್ತೆ? ನೋಡಿ, ಸಸಿ ಮಡಿಯಲ್ಲಿ ನಾವೇನ್ ಹೇಳ್ತೀವಿ, ಬಿತ್ತನೆ ಮಾಡಿದ 24 ಗಂಟೆ ಒಳಗೆ ನಾವು 300 ಚದರ ಮೀಟರ್ ಏನ್ ಸಸಿ ಮಡಿ ಇದೆ, ಆ 300 ಚದರ ಮೀಟರ್ ಸಸಿ ಮಡಿ ಪ್ರದೇಶಕ್ಕೆ 75 ಮಿಲಿಲೀಟರ್ ಬುಟಾಕ್ಲೋರ್ ಅಂತ ಹೇಳ್ತೀವಿ, ಕಳೆನಾಶಕ, ಅಥವಾ 30 ಮಿಲಿಲೀಟರ್ ಪ್ರೆಟಿಲಾಕ್ಲೋರ್ ಅಂತ ಏನ್ ಹೇಳ್ತೀವಿ. ಈ ದ್ರಾವಣವನ್ನ 25 ಲೀಟರ್ ನೆನೆಸಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಕೆಸವು ಗದ್ದೆಯಲ್ಲಿ ನಾವು ನಾಟಿ ಮಾಡ್ತಕ್ಕಂತ ಭತ್ತದ ಕಳೆ ನಿರ್ವಹಣೆಯಲ್ಲಿ ಅಂದ್ರೆ ವಿವಿಧ ಕಳೆನಾಶಕಗಳು ಇದೆ. ಅದರಲ್ಲಿ 2,4-D ಸೋಡಿಯಂ ಲವಣ 80% ಬಳಸಬಹುದು, 2,4-D ಈಥೈಲ್ ಎಸ್ಟರ್ ಅಂತ ಹೇಳ್ತೀವಿ, ಅದನ್ನ ಸಹ ಹರಳು ರೂಪದಲ್ಲಿ ಸಿಗುತ್ತೆ, 4% ಮತ್ತೆ ಬುಟಾಕ್ಲೋವ್ 5% ಹರಳು ರೂಪ, ಬುಟಾಕ್ಲೋವ್ 50% ಅಂದ್ರೆ ಅದನ್ನು ಸಹ ನಾವು ಸಿಂಪರಣೆ ಮಾಡಬಹುದು. ಇನ್ನ ಮೊಳಕೆ ಚೆಲ್ಲಿದ ಭತ್ತ ಅಥವಾ ಕೈಯಿಂದ ನೇರ ಬಿತ್ತನೆ ಮಾಡತಕ್ಕಂತ ಭತ್ತದಲ್ಲಿ ನಾವು 30% ಪ್ರೆಟಿಲಾಕ್ಲೋರ್ ಅಂತಕ್ಕಂತ ಒಂದು ಕಳೆನಾಶಕವನ್ನ ಸಹ ಮಾಡಬಹುದು. ವಿವಿಧ ಕಳೆನಾಶಕಗಳಿಂದ ನಾವು ಕಳೆ ನಿರ್ವಹಣೆಯನ್ನ ಮಾಡಬಹುದು. ಇನ್ನ ಈ ಶ್ರೀ ಪದ್ಧತಿನಲ್ಲಿ ಕಳೆ ನಿರ್ವಹಣೆ ಹೇಗೆ ಅಂತೀರಿ? ನೋಡಿ, ನಾವು ಶ್ರೀ ಪದ್ಧತಿಯಲ್ಲಿ ನಾಟಿ ಮಾಡಿದ 12-15 ದಿವಸಗಳ ನಂತರ ಪ್ರತಿ 10 ದಿನಗಳ ಅಂತರ ಅಂತರದಲ್ಲಿ ಬೆಳೆ 60 ದಿವಸಗಳವರೆಗೆ ಕೋನೋವೀಡರ್ ಅಂತ ನಮ್ಮಲ್ಲಿ ಒಂದು ಉಪಕರಣ ಸಾಧನ ಸಿಗುತ್ತೆ. ಆ ಸಾಧನವನ್ನ ಬಳಸಿ ನಾವು ಮಧ್ಯಂತರ ಬೇಸಾಯ ಮಾಡಿ ಕಳೆಯನ್ನ ತೆಗಿಬೇಕು. ಹೀಗೆ ಮಾಡೋದ್ರಿಂದ, ಈ ಕೋನೋವೀಡರ್ ಬಳಸೋದ್ರಿಂದ ಕಳೆಗಳನ್ನ ಸುಲಭವಾಗಿ ನಿಯಂತ್ರಿಸಬಹುದು. ಮತ್ತೆ ಕೋನವೀಡಲ್ ಬಳಸಿ ಮಧ್ಯಂತರ ಬೇಸಾಯ ಮಾಡೋದ್ರಿಂದ ನಮಗೆ ಕಳೆಯ ಗಿಡಗಳು ಮಣ್ಣಿನಲ್ಲೇ ಸೇರ್ಕೊಂಡು ಮಣ್ಣಿನ ಒಂದು ಸಾವಯವ ಅಂಶ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಹಾಗೂ ಮಣ್ಣಿನ ಮೇಲ್ಪದರದಲ್ಲಿ ಗಾಳಿ ಸಂಚಾರ ಸುಗಮವಾಗಿ ನಡೆಯೋದ್ರಿಂದ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹಾಗೂ ಬೇವಿನ ಬೆಳವಣಿಗೆ ಸಹ ವೃದ್ಧಿಸುತ್ತದೆ. ನಮ್ಮ ಶ್ರೀ ಪದ್ಧತಿ ಅಥವಾ ಏರೋಬಿಕ್ ಪದ್ಧತಿಯಲ್ಲಿ ಕೋನವೀಡಲ್ ಬಳಕೆ ಅಂತೂ ಅತ್ಯವಶ್ಯ. ಯಾಕೆಂದ್ರೆ ಇಲ್ಲಿ ನಾವು ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಸಾಕಷ್ಟು ಅಂತರವನ್ನು ಕೊಟ್ಟಿರ್ತೀವಿ, 25-30 ಸೆಂಟಿಮೀಟರ್ ಅಂತರ ಕೊಟ್ಟಿರ್ತೀವಿ. ಎರಡು ದಿಕ್ಕಿನಲ್ಲೂ ಕೂಡ ನಾವು ಈ ಕೋನವೀಡರನ್ನು ಬಳಸೋಕೆ ಅವಕಾಶ ಇರ್ತದೆ. ಆದ್ರಿಂದ ನಮಗೆ ಈ ಕಳೆಯ ನಿರ್ವಹಣೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ತಾವೇ